ಮತ್ತು ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಮಲೆನಾಡು ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಬಳಿಕ ಸಾವಯವ ಗೊಬ್ಬರ ಕುರಿತು ಮಾಹಿತಿಯನ್ನು ಕೇಳಬಹುದು. ಈಗ ಮೊದಲು ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಕಳೆದ ವಾರ ನಾವು ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಅಂತ ಅನ್ಕೋತೀನಿ. ಅದರ ಮುಂದುವರೆದ ಭಾಗವಾಗಿ ಅಡಿಕೆಯಲ್ಲಿ ಬರ್ತಕ್ಕಂತಹ ತಳಿಗಳ ಕುರಿತಾಗಿ ಇಂದು ಚರ್ಚೆಯನ್ನು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪುನಃ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ಈ ಒಂದು ತಳಿ ಕುರಿತು ಮಾತಾಡೋದಾದರೆ ಯಾವ ತಳಿಗಳನ್ನು ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು ಅಂತ ಪ್ರಾರಂಭದಲ್ಲಿದ್ದ? ಹಾಂ, ತಾವು ಕೇಳಿದ ಹಾಗೆ ಅಡಿಕೆಯಲ್ಲಿ ಅನೇಕ ತಳಿಗಳಿದ್ದಾವೆ, ಮತ್ತು ಎಲ್ಲ ತಳಿಗಳನ್ನು ನಾವು ಎಲ್ಲ ಪ್ರದೇಶಗಳಲ್ಲಿ ಬೆಳೆಯಲಿಕ್ಕೆ ಸೂಕ್ತ ಅಲ್ಲ. ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸೂಕ್ತ. ಈಗ ನೋಡಿ, ಅಡಿಕೆ ನಾವೆಲ್ಲ ಈಗ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ಏನು ಕರಾವಳಿಯಲ್ಲಿ ಬೆಳಿತೀವಿ, ಮಲೆನಾಡಿನಲ್ಲಿ, ಅರೆ ಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಬೆಳಿತೀವಿ. ಈ ಎಲ್ಲ ಪ್ರದೇಶಗಳಿಗೂ ಬೇರೆ ಬೇರೆ ತಳಿಗಳು ಇದ್ದಾವೆ. ಈಗ ನೀವು ಉದಾಹರಣೆಗೆ ಮೈದಾನ ಪ್ರದೇಶ ತಗೊಂಡ್ರೆ, ಈಗ ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿನ ಕೆಲವು ತಾಲೂಕುಗಳು ಇವೆಲ್ಲ ಮೈದಾನ ಪ್ರದೇಶಕ್ಕೆ ಬರುತ್ತೆ. ಅಲ್ಲಿ ನಿಮಗೆ ತೀರ್ಥಹಳ್ಳಿ ತಳಿಯನ್ನು ಹಾಕ್ಲಿಕ್ಕಾಗಲ್ಲ, ನೀವು ಸಾಗರ ತಳಿಗಳನ್ನು ಹಾಕ್ಲಿಕ್ಕಾಗಲ್ಲ. ಅಲ್ಲಿ ನಿಮಗೆ ಈ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಅಧ್ಯಯನ ಮಾಡಿ ಸಹ್ಯಾದ್ರಿ ಕೆಂಪಡಿಕೆ ತಳಿ ಅಂತ ಮಾಡಿದ್ವಿ. ಮತ್ತು ಈಗ ಚಿತ್ರಹಳ್ಳಿ ಗೂಟು ಅಂತ ಹೇಳ್ತಾರೆ ರೈತರು, ಇಲ್ಲ ಭರಮಸಾಗರ ಗೂಟು ಅಂತಾರೆ ಕೆಲವರು, ಇಲ್ಲ ಪಾಂಡಮುಟ್ಟಿ ಚೆನ್ನಾಗಿದೆ ಅಂತ. ಅಂದರೆ ಇವೆಲ್ಲ ಏನು ಅಂದರೆ ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳು. ಕೆಲ ರೈತರು ಏನು ಮಾಡ್ತಾರೆ, ಇಲ್ಲ ನಾನು ತೀರ್ಥಹಳ್ಳಿ ತಂದಾಕ್ತೀನಿ, ಸಾಗರ ಮೋಹಿತ್ ನಗರ ಚೆನ್ನಾಗಿದೆ. ಇಲ್ಲ, ಹಾಗೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನು ರೈತರಿಗೆ ಭಾಳ ಸೂಕ್ಷ್ಮವಾಗಿ ಹೇಳೋದೇನೆಂದರೆ, ನಿಮ್ಮ ಊರಿನಲ್ಲಿ ತೋಟ ಇದ್ದಾವ ಅಂತ ಕೇಳೋದು, ಹೌದಪ್ಪ ಚೆನ್ನಾಗಿದೆಯಾ, ಹಾಂ ಎಷ್ಟು ಇಳುವರಿ ಕೊಡ್ತದೆ, ಹಾಂ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬರ್ತದೆ, ರೋಗ ಇಲ್ಲ, ಹಾಂ ಆ ಒಣ ಪ್ರದೇಶಕ್ಕೆ ಏನು ಸೂಕ್ತ ಇರುತ್ತೆ ಅದೇ ತಳಿಗಳನ್ನು ತೆಗೆದುಕೊಂಡು ಗೋಟುಗಳನ್ನು ಸಸಿಗಳನ್ನು ಮಾಡಿಕೊಂಡು ಹಾಕ್ಕೊಳ್ಳೋದು ಬಹಳ ಉತ್ತಮ. ಯಾರೋ ಮಾಡಿದ್ದು ಎಲ್ಲೋ ಮಾಡಿದ್ದನ್ನು ತಂದು ಹಾಕೋದಕ್ಕಿಂತ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೇ ನಿಮ್ಮ ಕಣ್ಮುಂದೆ ಇರ್ತದೆ, ಆ ತೋಟ ಬಹಳ ವರ್ಷಗಳಿಂದ ನೀವು ಗಮನಿಸಿರ್ತೀರಿ, ಅದನ್ನು ಹಾಕ್ಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ಸಹ್ಯಾದ್ರಿ ಕೆಂಪು ಅಡಿಕೆ ಅಂತ ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ಇದು ಮೈದಾನ ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥದ್ದು. ಮತ್ತು ಒಂದು ಸರಾಸರಿ ನಿಮಗೆ ರಾಶಿ ಅಡಿಕೆ ಅಂದರೆ ಬೇಯಿಸಿದ್ದು ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ನಿಮಗೆ ಸಾಧ್ಯತೆ ಇದೆ. ಮತ್ತು ಇದರಲ್ಲಿ ಸ್ವಲ್ಪ ಹೆಡಮುಂಡಿಗೆ ಲಕ್ಷಣಗಳು ಸ್ವಲ್ಪ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ. ಈ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ತಳಿಗಳ ಅಧ್ಯಯನ ಮಾಡಿ ಇದು ಮೈದಾನ ಪ್ರದೇಶಕ್ಕೆ ಸೂಕ್ತ ಅಂತ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಇದ್ರ ಜೊತೆಗೆ ಬೇರೆ ಏನೇನು ಗುಣಲಕ್ಷಣಗಳನ್ನು ಈ ಒಂದು ಮೈದಾನ ಪ್ರದೇಶದಲ್ಲಿ ತಾವು ನೋಡಬಹುದು ಅಂತ ಹೇಳ್ತೀರಿ? ಈ ಮೈದಾನ ಪ್ರದೇಶದಲ್ಲಿ ಅಂದರೆ ಇಳುವರಿ ನಾನು ಹೇಳಿದಾಗೆ ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ಚಾಲಿ ಬೇಯಿಸಿದ ಅಡಿಕೆ. ಮತ್ತು ರೋಗ ಕೀಟಗಳು ಕಡಿಮೆ ಇರಬೇಕು. ಮತ್ತು ಈ 5-6 ವರ್ಷಗಳಲ್ಲಿ ಫಸಲು ಆರಂಭ ಆಗ್ತದೆ, ನಾಟಿ ಮಾಡಿದ ಒಂದು 5-6 ವರ್ಷಕ್ಕೆ. ಮತ್ತು ಹಿಡಿಮುಂಡಿಗೆ ಲಕ್ಷಣಗಳು ಅದು ಬಹಳ ಮುಖ್ಯ, ಅದು ತೀರ ಕಡಿಮೆ ಇರಬೇಕು. ಇಂಥ ಗುಣಲಕ್ಷಣ ಇದ್ದಂಥದ್ದು ನಮ್ಮ ಈ ಮೈದಾನ ಪ್ರದೇಶಕ್ಕೆ ನಮಗೆ ಸೂಕ್ತ ಆಗ್ತದೆ. ಅಂದರೆ ಈ ಮೈದಾನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆವಾಗ ಇವರು ಅದಕ್ಕೆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಒಂದು ರಕ್ಷಣಾತ್ಮಕ ನೀರಾವರಿ ವ್ಯವಸ್ಥೆಯನ್ನು ಇವ್ರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ರೈತರಿಗೆ ಹೇಳೋದು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಇದ್ದ ನೀರನ್ನು ಸಮರ್ಪಕವಾಗಿ ಮತ್ತು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯಾದ ಗೊಬ್ಬರಗಳು ಆ ಮಣ್ಣುಗಳನ್ನು ಯಾವ ರೀತಿ ನೋಡಿಕೊಂಡು ಈ ಬೆಳೆಗಳನ್ನು ಬೆಳೀಬೇಕು ಅಂತ? ನಾವು ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ಕೊಟ್ಟಿವಿ. ಇದಕ್ಕೆ ಆಳವಾದ ಮಣ್ಣುಗಳಿರಬೇಕು, ಮತ್ತು ಕೆಂಪು ಮರಳು ಮಿಶ್ರಿತ ಮಣ್ಣು, ಮತ್ತು ಹೆಚ್ಚು ಸಾವಯವ ಅಂಶ ಇರಬೇಕು. ಅಂಥ ಮಣ್ಣುಗಳನ್ನು ಇದಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ನಾಟಿ ಮಾಡುವಂಥದ್ದು ಭಾಳ ಒಳ್ಳೆಯ ವಿಚಾರ. ಇನ್ನು ಮತ್ತು ಇನ್ನು ತಳಿಗಳು ಇನ್ನೂ ಮಲೆನಾಡು ಪ್ರದೇಶಕ್ಕೆ ಅಂದರೆ ಗುಡ್ಡಗಾಡು ಪ್ರದೇಶಕ್ಕೆ ಅನೇಕ ತಳಿಗಳಿದ್ದಾವೆ. ತಾವೆಲ್ಲ ಕೇಳಿರ್ಬೋದು ತೀರ್ಥಳ್ಳಿ ಗೋಟು ಅಂತ ರೈತರು ಹೇಳ್ತಾರೆ. ತೀರ್ಥಳ್ಳಿ ಸ್ಥಳೀಯ, ಸಾಗರ ಸ್ಥಳೀಯ ಇದೆ, ಮತ್ತು ಈ SAS-1 ಅಂತ ನಮ್ಮ ಸಿರ್ಸಿಯರ ಕನ್ನಡ ಸೆಲೆಕ್ಷನ್ 1, 2, 3 ಅಂತ ಇವೆಲ್ಲ ಗುಡ್ಗಾಡು ಪ್ರದೇಶ ಮಲೆನಾಡು ಪ್ರದೇಶಕ್ಕೆ ಸೂಕ್ತ. ಈ ತೀರ್ಥಳ್ಳಿ ಇದು ಒಂದು ಎತ್ತರದ ತಳಿ, ಮತ್ತು ಇದು ಕಾಯಿಗಳು ಮಧ್ಯಮ ಗಾತ್ರ ಇರ್ತವೆ. ಇವು ಆಕಾರದಲ್ಲಿ ಸ್ವಲ್ಪ ಓರೆ ಆಗಿರ್ತವೆ. ತಾವು ಗಮನಿಸಿದರೆ ಗೊನೆಗಳು ನೆಲದ ಕಡೆಗಳಿಗೆ ಜೋತ್ಬಿದ್ದಿರ್ತವೆ, ಕಾಣಿಸ್ತಾ ಇರ್ತವೆ. ಮತ್ತು ಈ ತಳಿಯನ್ನು ನಾವು ಹೆಚ್ಚಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಸೂಕ್ತ. ಇದನ್ನು ತಗೊಂಡೋಗಿ ಮೈದಾನ ಪ್ರದೇಶ ಬಯಲು ಪ್ರದೇಶಗಳಲ್ಲಿ ಬೆಳೆದಾಗ ಹೆಡಮಣ್ಣಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಮತ್ತು ಬೇಗ ಗಿಡಗಳ ಸಿರ ಹೋಗೋದು ನೋಡಿದ್ದೀವಿ ನಾವು. ಹಾಗಾಗಿ ಇದು ಮಲೆನಾಡಿನಲ್ಲಿ ಬೆಳೀಲಿಕ್ಕೆ ಸೂಕ್ತವಾದಂಥದ್ದು. ಅದೂ ಅಲ್ಲದೆ ಈ ತೀರ್ಥಳ್ಳಿ ಅಡಿಕೆ ನಾವು ಈ ಜಾಗತಿಕ ಮನ್ನಣೆ ಕೆಲವು ಅಧ್ಯಯನ ತೆಗೆದುಕೊಂಡಾಗ ಇದರದ್ದು ಗುಣಮಟ್ಟ ಭಾಳ ಚೆನ್ನಾಗಿದೆ. ಮಾರಾಟಗಾರರು ಇದ್ದಾರಲ್ಲ, ಅವರೆಲ್ಲ ಇದನ್ನು ಹೆಚ್ಚು ಇಷ್ಟಪಡ್ತಾರೆ. ಏನಕ್ಕೋಸ್ಕರ ಅಂದರೆ ಆ ಪ್ರದೇಶದಲ್ಲಿ ಬೆಳೆದಂಥದ್ದು ಅದರದ್ದು ನಾನು ಅವ್ರ ರೈತರ ಇವರಿಗೆ ಮಾರಾಟಗಾರರಿಗೆ ಕೇಳಿದಾಗ ಇದರಲ್ಲಿ ಹಸ ಅಂತ ಒಂದು ಉತ್ತಮ ಉತ್ಕೃಷ್ಟ ಮಟ್ಟದ ಅಡಿಕೆಯನ್ನು ಈ ತೀರ್ಥಳ್ಳಿ ತಳಿಯಿಂದ ಮಾಡ್ತಾರೆ. ಆದರೆ ಈಗ ಹಸ ಮಾಡೋರ ಸಂಖ್ಯೆನೇ ತೀರಾ ಕಡಿಮೆ ಆಗಿಬಿಟ್ಟಿದೆ. ತಾವು ನೋಡಿರ್ಬೋದು ಧಾರಣೆಯಲ್ಲಿ ಹಸಕ್ಕೆ ಅತಿ ಹೆಚ್ಚು ಧಾರಣೆ ಸಿಗ್ತದೆ, ಅದು ಈ ತೀರ್ಥಳ್ಳಿ ಅಡಿಕೆಯಲ್ಲಿ ಭಾಳ ಚೆನ್ನಾಗಾಗ್ತದೆ. ಹಾಗಾಗಿ ಮತ್ತು ಉತ್ತರ ಭಾರತದ ಏನು ವರ್ತಕರಿದ್ದಾರಲ್ಲ ಅವರೆಲ್ಲ ಈ ತೀರ್ಥಳ್ಳಿ ತಳಿಗೆ ಹೆಚ್ಚು ಇಷ್ಟಪಡ್ತಾರೆ. ಮತ್ತಿನ್ನು ನೀವು ಕರಾವಳಿ ಪ್ರದೇಶಕ್ಕೆ ಹೋದರೆ ಈ ದಕ್ಷಿಣ ಕನ್ನಡ ಸ್ಥಳೀಯ ಅಂತಿದೆ, ಅದು ಈ ಕರಾವಳಿ ಪ್ರದೇಶಕ್ಕೆ ಚೆನ್ನಾಗಾಗ್ತದೆ. ಅದನ್ನು ಕಾಸರಗೋಡು ಲೋಕಲ್ ಅಂತೂ ಕರೀತಾರೆ. ಮತ್ತು ಇನ್ನು ಕರಾವಳಿ ಪ್ರದೇಶಕ್ಕೆ ಇನ್ನೂ ಅನೇಕ ತಳಿಗಳು ಇದ್ದಾವೆ. ಅದರಲ್ಲಿ ಮಂಗಳ ಇದೆ, ಸುಮಂಗಳ ಇದೆ, ಮೋಹಿತ್ ನಗರ್ ಇದೆ, ಇವೆಲ್ಲ ಕರಾವಳಿ ಪ್ರದೇಶಕ್ಕೆ. ಮತ್ತು ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಚಾಲಿ ಅಡಿಕೆ, ಅವರು ರಾಶಿ ಅಡಿಕೆಗಿಂತ ಚಾಲಿ. ಮಂಗಳ ಇದೆ, ಇದು ಬೇಗ ಕಾಯಿ ಬಿಡುವಂಥದ್ದು, ಮತ್ತು ಹೂವು ಗೊಂಚಲು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಹೂಗಳು ಇರ್ತವೆ, ಮತ್ತು ಹೆಚ್ಚಿನ ಕಾಯಿ ಕಟ್ಟುವ ಮತ್ತು ಕಡಿಮೆ ಎತ್ತರ ಇರುವಂಥ ಒಂದು ತಳಿ ಮಂಗಳ. ಇದು ಎಲೆಗಳು ಕೂಡ ಹಚ್ಚ ಹಸಿರಾಗಿರ್ತವೆ, ಮತ್ತು ಸರಾಸರಿ ಒಂದು 3 kg ನಾವು ಚಾಲಿ ಇಳುವರಿಯನ್ನು ಈ ಮಂಗಳದಿಂದ ಪಡೆಯಬಹುದು. ಇನ್ನೊಂದು ಸುಮಂಗಳ ಅಂತಿದೆ, ಇದು ಒಂದು ಎತ್ತರವಾದಂಥ ತಳಿ. ಇದರಲ್ಲಿ ಇನ್ನು ನೀವು ಪ್ರತಿ ವರ್ಷ ಚಾಲಿ ಅಡಿಕೆ 3-3.5 kg ಚಾಲಿ ಅಡಿಕೆಯನ್ನು ನಾವು ಪಡೀಬಹುದು. ಮತ್ತು ಇದು ಕರಾವಳಿ ಪ್ರದೇಶಕ್ಕೆ ಮತ್ತು ಕೇರಳ ಕರ್ನಾಟಕದ ಇನ್ನು ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಈ ತಳಿ ಶಿಫಾರಸು ಮಾಡಿದ್ದಾರೆ. ಮತ್ತು ಶ್ರೀಮಂಗಳ ಇದನ್ನು ಸಹಿತ ಕರಾವಳಿ ಪ್ರದೇಶಕ್ಕೆ ಮತ್ತು ಕೇರಳ ಮತ್ತು ಕರ್ನಾಟಕದ ಇನ್ನು ಕರಾವಳಿ ತೀರ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಮೋಹಿತ್ ನಗರ ಅಂತಿದೆ, ಇದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ, ಮತ್ತು ಇದನ್ನು ಸಹಿತ 3-3.5 kg ಚಾಲಿ ಇಳುವರಿಯನ್ನು ಪಡೀಬಹುದು. ಈ ತಳಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕೃಷಿಯಲ್ಲಿದೆ, ಮತ್ತು ಇದು ಕರ್ನಾಟಕ ಮತ್ತು ಕೇರಳದ ಈ ಕರಾವಳಿ ಪ್ರದೇಶಕ್ಕೂ ಸಹಿತ ಇದು ಶಿಫಾರಸು ಮಾಡಲಾಗಿದೆ. ಇನ್ನೊಂದು ತಳಿ ಇದೆ ಸ್ವರ್ಣಮಂಗಳ ಅಂತ, ಇದು ತಳಿನೂ ಸಹಿತ ಗಟ್ಟಿಮುಟ್ಟಾದ ಕಾಂಡ ಹೊಂದಿದೆ, ಮತ್ತು ಹೆಚ್ಚಿನ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ. ಇದಕ್ಕೂ ಸಹಿತ ಪ್ರತಿ ವರ್ಷ 1.5-4 kg ಚಾಲಿ ಅಡಿಕೆಯನ್ನು ಈ ಗಿಡದಿಂದ ನಾವು ಪಡೀಬಹುದು. ಇನ್ನೊಂದು ಶ್ರೀವರ್ಧಿನಿ ಅಂತಿದೆ, ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಹಾಲಡಿಕೆಗೆ ಹೆಚ್ಚು ಸೂಕ್ತ. ಇದು ಶ್ರೀವರ್ಧಿನಿ, ಇದೊಂದು 2-2.5 kg ಇಳುವರಿಯನ್ನು ಒಂದು ಗಿಡದಿಂದ ನೀವು ಪಡೀಬಹುದು. ಇನ್ನೊಂದು ಅಸ್ಸಾಂನಲ್ಲಿ ಕಹಿಕುಚಿ ಅಂತ ಒಂದು ತಳಿ ಇದೆ, ಅದು ಆ ಪ್ರದೇಶಕ್ಕೆ ಸೂಕ್ತವಾದಂಥದ್ದು. ಅವರು ಸಹಿತ ಒಂದು 3.5-4 kg ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನು ಕೆಲವು ಈ ಗುಡ್ಗಾಡು ಪ್ರದೇಶದಲ್ಲಿ SAS-1, 2, 3 ಅಂದ ಸಿರ್ಸಿ ಅರಕನ್ನಡ ಸೆಲೆಕ್ಷನ್, ಅವು ಒಳ್ಳೆಯ ತಳಿಗಳು. ಈ ಸಿರ್ಸಿ ಭಾಗ ಮತ್ತು ಅಕ್ಕಪಕ್ಕದ ಎಲ್ಲ ಪ್ರದೇಶಗಳಲ್ಲಿ ಈ ತಳಿಗಳು, ಇದನ್ನು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಈ 3 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ CPCRI ನಮ್ಮ ಕಾಸರಗೋಡಿನವರು ಈ ಅನೇಕ ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ ಇವನ್ನೆಲ್ಲವನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ನಾನು ಹೇಳಿದೆ ಒಂದು ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥದ್ದು. ಅದೂ ಅಲ್ಲದೆ ಇನ್ನೊಂದು ಈ ನಮ್ಮ CPCRI ಕಾಸರಗೋಡು, ಅದು ಒಂದು ರೀಜನಲ್ ಸ್ಟೇಷನ್ ವಿಟ್ಲಾದಲ್ಲಿದೆ, ಅವರು ಶತಮಂಗಳ, ಮಧುರಮಂಗಳ ಈ ತಳಿಗಳನ್ನು ಸಹಿತ ಈ ಶಿಫಾರಸನ್ನು ಮಾಡಿದ್ದಾರೆ. ಕೆಲವೊಂದು ಸಮಯದಲ್ಲಿ ರೈತರ ಪ್ರಶ್ನೆ ಏನು ಅಂತ ಅಂದರೆ, ಈಗ ಬರೀ ಎತ್ತರದ ತಳಿಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ, ಅದು ಬಿಟ್ಟು ಬೇರೆ ತಳಿಗಳನ್ನು ಏನಾದರೂ ನೋಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಇತ್ತೀಚಿನ ದಿನದಲ್ಲಿ ನಾವು ಕೇಳ್ತಾ ಇರ್ತೀವಿ. ಮತ್ತು ಕೊಯ್ಲು ಮಾಡಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಕುರಿತಾಗಿ ತಾವು ಏನು ಹೇಳ್ತೀರಾ ಸರ್? ಇನ್ನು ರೈತರದ್ದೇನು ಪ್ರಶ್ನೆ ಏನಂದ್ರೆ, ಎತ್ತರದ ತಳಿಗಳೇ ಇದ್ದಾವೆ, ಗಿಡ್ಡ ತಳಿಗಳೇನಾದ್ರು ಇದ್ದಾವ ಅಂತ ಅವ್ರ ಪ್ರಶ್ನೆ. ಅಂದ್ರೆ ಕುಬ್ಜ ತಳಿಗಳು ಕರೆಕ್ಟ್ ನೀವು ಕೇಳಿದ್ದು, ಕುಬ್ಜ ತಳಿಗಳು ನಮ್ಮ ಸಿಪಿಸಿಆರ್ಐ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ರೀಜನಲ್ ಸೆಷನ್ ವಿಟ್ಲ ಅಂತ ಈಗ ತಾನೇ ಹೇಳಿದ್ನಲ್ಲ, ಅವರು ಎರಡು ಕುಬ್ಜ ತಳಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಒಂದು VTLAH-1, ಇನ್ನೊಂದು VTLAH-2 ಅಂತ. ಇವು ಕುಬ್ಜ ತಳಿಗಳು. VTLAH-1 ಇದರದ್ದು ಪೇರೆಂಟ್ಸ್ ಅಂದರೆ ಅದರ ಸಾಮಾನ್ಯವಾಗಿ ತಂದೆ ತಾಯಿ ಯಾರಪ್ಪ ಅಂದರೆ ಹೇಳಿ ಗಿಡ್ಡ ತಳಿ ಮತ್ತು ಸುಮಂಗಳ ಇವೆರಡನ್ನೂ ಸಂಕರಣ ಮಾಡಿ VTLAH-1 ಈ ತಳಿ ಬಂದಿದೆ. ಇದು ಗಟ್ಟಿಮುಟ್ಟಾದ ಕಾಂಡ ಇದೆ ಮತ್ತು ಚಿಕ್ಕ ಗಿಡಗಳು, ಕುಬ್ಜ ಗಿಡಗಳು, ವಿಶಾಲವಾಗಿ ಹರಡ್ಕೊಂಡಂಥ ಎಲೆಗಳು ಮತ್ತು ಭಾಗಶಃ ಜೋತಾಡುವಂಥ ಕಿರೀಟ. ಮತ್ತು ಈ ಸಂಕರಣ ತಳಿ ವಾರ್ಷಿಕ ಒಂದು 2.5 kg-3 kg ಚಾಲಿ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇದನ್ನು ಅಧಿಕ ಮಳೆ ಬೀಳುವಂಥ ಕೇರಳ ಮತ್ತು ಕರ್ನಾಟಕದ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದಾರೆ. ಇನ್ನೊಂದು VTLAH-2 ಅಂತ ಹೇಳಿದೆ. ಇದು ಸಹಿತ ಇದರ ಪೇರೆಂಟ್ಸ್ ಅಂದರೆ ಇದರ ತಂದೆ ತಾಯಿಗಳು ಹಿರೇಳಗಿಡ್ಡ ಮತ್ತು ಮೋಹಿತ್ ನಗರ್, ಈ ಎರಡು ತಳಿಗಳ ಸಂಕರಣ ತಳಿ VTLAH-2. ಇದು ಸ್ವಾಭಾವಿಕವಾಗಿ ಗಿಡ್ಡ ತಳಿ, ನಾನು ಹೇಳಿದ ಹಾಗೆ ಮಧ್ಯಮ ಗಾತ್ರದ ಕಾಂಡ ಇರ್ತದೆ ಮತ್ತು ಇದು ಅಂಡಾಕಾರದಿಂದ ಇರುವಂಥ ಕಾಯಿಗಳು ಇದ್ದಾವೆ. ಇದನ್ನು ಸಹಿತ ನಿಮಗೆ ಒಂದು 2.5-3 kg ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ. ಇದು VTLAH-1 ಮತ್ತು 2 ಸಹಿತ ಸಂಕರಣ ತಳಿಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ. ಸರ್, ತಾವೀಗ ಸಂಕರಣ ತಳಿಗಳ ಬಗ್ಗೆ ಹೇಳಿದ್ರಿ, ಈ ಮಾಮೂಲಿ ತಳಿಗಳಾದರೆ ಪ್ರಾರಂಭದಲ್ಲಿ 5-6 ವರ್ಷದ ನಂತರವಾಗಿ ಹಿಂಗಾರ ಬರುತ್ತಂಥದ್ದು ಅದು ಇರದ, ಇದಕ್ಕೆ ಯಾವಾಗ? ಇದು ಸ್ವಲ್ಪ ಬೇಗನೆ ಬರ್ತದೆ. ಯಾವಾಗಲೂ ಈ ಹೈಬ್ರಿಡ್ಸ್ ಅಂದರೆ ಸಂಕರಣ ತಳಿಗಳು ಬೇಗನೆ ಇಳುವರಿ ಕೊಡೋದು, ಹೆಚ್ಚು ಇಳುವರಿ ಸಾಮಾನ್ಯ ಮಾಡಿಕೆ, ಬೇಗನೆ ಇಳುವರಿ ಹೆಚ್ಚು ಇಳುವರಿ, ಮತ್ತು ಅದೇ ತರನಾಗಿ ಅದರಷ್ಟು ಆಯುಷ್ಯವೂ ಬರೋದಿಲ್ಲ ಕುರಿತಾಗಿ ತಾವು. ಹಾಗಾಗಿ ಆದರೆ ಇದಕ್ಕಿನ್ನೂ ಸಾಕಷ್ಟು ಅಧ್ಯಯನಗಳ ಅವಶ್ಯಕತೆಯೂ ಇದೆ ಈಗ ಈ ಪ್ರದೇಶದಲ್ಲಿ ಬೆಳೆದಾಗ. ಯಾಕಂದರೆ ಮೊನ್ನೆ ಒಬ್ಬ ರೈತರು ಬಂದಿದ್ದರು ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರಕ್ಕೆ, ಅವ್ರು ಹೇಳ್ತಿದ್ರು ಇಲ್ಲ ಸರ್ ಸ್ವಲ್ಪ ಗಿಡ್ಡ ತಳಿಗೆ ಹಾಕ್ಕೊಂಡಾಗ ನಮಗೇನಾಗ್ತದೆ ಹಿಂಗಾರಗಳು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೈಗೆ ಸಿಗ್ತಾವಲ್ಲ ಬೇಗನೆ ಕಟ್ ಮಾಡು, ಇವೊಂದ್ಸಲ ಹಿಂಗಾರ ಕಟ್ ಮಾಡಿದ್ರೆ ಇಳುವರಿ ಹೋಯ್ತು ಆ ವರ್ಷದ್ದು, ಅಲ್ಲಿ ಒಂದಷ್ಟು ಸಮಸ್ಯೆಗಳು. ಹಾಗಾಗಿ ಗೊತ್ತಿಲ್ಲ ಇನ್ನು ಮುಂದೆ ಇದು ಯಾವ ಥರನೇ ಆಗ್ತದೆ. ಆಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಇದರದ್ದು ಬೇಡಿಕೆ ಇರೋದ್ರಿಂದ ಬಹಳಷ್ಟು ಜನ ರೈತ ಬಾಂಧವರು ಈ ಹೈಬ್ರಿಡ್ಸ್ ಅಂದರೆ ಸಂಕರಣ ತಳಿಗಳನ್ನ ಕೇಳ್ತಾ ಇದ್ದಾರೆ, ಆದರೆ ಅಷ್ಟೊಂದು ಉತ್ಪಾದನೆ ಆಗ್ತಾ ಇಲ್ಲ ನಮ್ಮ ಇದರಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ಪಾದನೆ ಆದ ನಂತರ ವ್ಯಾಪಕವಾಗಿ ಇದು ಕೃಷಿಯಲ್ಲಿ ಬಂದಾಗ ಇದರ ಸಾಧಕ ಬಾಧಕಗಳನ್ನು ಇನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ, ಈಗ ವಿಜ್ಞಾನಿಗಳು ಇದನ್ನು ಬಿಡುಗಡೆ ಮಾಡೋಕ್ಕಿಂತ ಮೊದಲು ಇವೆಲ್ಲ ಅಧ್ಯಯನ ಆಗಿರ್ತವೆ, ಆದರೂ ಸಹಿತ ಮತ್ತೊಂದು ಸಲ ನಮಗೆ, ಯಾಕಂದರೆ ಕೆಲವು ನಮಗೆ ಗೊತ್ತಿಲ್ಲದಂತ ಹೇಳಿದೆ ನಿಮ್ಗೆ ಹಿಂಗಾರಗಳು ಕಟ್ ಮಾಡ್ಕೊಂಡು ಹೋಗುವಂಥದ್ದು, ಅದನ್ನ ಯಾರು ನಾವು ಅದನ್ನ ಮಾಡಿರಲಿಲ್ಲ. ಇನ್ನೊಬ್ಬ ರೈತರು ಹೇಳಿಲ್ಲ ಸರ್ ಆ ಗೊನೆಗಳನ್ನು ಸರಳವಾಗಿ ಕಟ್ ಮಾಡಿಬಿಡ್ತಾರೆ, ಇವೆಲ್ಲ ಹೂವೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಂಥದ್ದು. ಹೀಗಾಗಿ ಈ ದಿಸೆಯಲ್ಲಿನೂ ಸ್ವಲ್ಪ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ಸರಿ, ಒಂದು ಸಂಕರಣ ತಳಿಗೆ ಯಾವ ಒಂದು ವಾತಾವರಣ ತುಂಬ ಸೂಕ್ತವಾಗಿ, ಮಣ್ಣು ಯಾವ ರೀತಿ ಇರಬೇಕು ಅಂತ? ಅಲ್ಲ, ಈಗೇನು ನಾವು ನಿಮ್ಮ ಬೆಳೆಗೆ ಹೇಳಿದ್ವಲ್ಲ, ನಾವು ಮಣ್ಣು ಮತ್ತು ಹವಾಗುಣಗಳನ್ನು ಯಾವ ಥರನಾಗಿ ಅಡಿಕೆ, ಅದೇ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇದರಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಗಿಡ್ಡ ಆಗ್ತದೆ, ಸಾಗುವಳಿ ಈಜಿ ಆಗ್ತದೆ, ಮತ್ತು ಕೊಯ್ಲಿಗೆ ನಮಗೆ ತೊಂದರೆ ಆಗೋದಿಲ್ಲ, ಮತ್ತು ಈ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಸಾಗುವಳಿ ಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟೇ, ರೋಗಗಳ ಬಗ್ಗೆ, ರೋಗ ಇದರಲ್ಲೇನೂ ಬರುತ್ತದೆ ಬರಲ್ಲ ಅಂತಲ್ಲ, ಆದರೆ ಇದರಲ್ಲಿ ಉದ್ದೇಶ ಏನಂತಂದರೆ ಕುಬ್ಜ ಆದಾಗ ನೀವು ಸಿಂಪರಣೆ ಮಾಡೋದು ಕಷ್ಟ ಇಲ್ಲ, ಕೊಯ್ಲು ಮಾಡೋದು ಕಷ್ಟ ಇಲ್ಲ, ಮತ್ತು ಒಳಗಡೆ ಸಾಗುವಳಿ ಮಾಡುವಂಥದ್ದು ಅವೆಲ್ಲ ಅಷ್ಟು ಪ್ರಮಾಣದಲ್ಲಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶ. ಈ ತಳಿಗಳಿಂದ ಸಿಗ್ತಕ್ಕಂಥ ಗೋಟ್ನಿಂದ ಬೇರೆ ಒಂದು ಸಸಿಗಳನ್ನು ಮಾಡಬಹುದು ಅಂತೀರಾ, ಯಾವ ರೀತಿ ಅಂತ ಹೇಳ್ತೀರಿ ಸರ್? ಇಲ್ಲ, ಇದನ್ನ ನಾನು ಸಂಕರಣ ತಳಿ ಅಂದ್ರೆ ನೀವೇನು ಒಂದು ಗಿಡ ಸಂಕರಣ ತಳಿ ತಂದು ಅದರದ್ದು ಕಾಯಿಗಳನ್ನ ಹಾಕ್ಲಿಕ್ಕಾಗಲ್ಲ, ನೀವು ಮತ್ತೆ ಆ ಮುಖ್ಯ ಸಸಿಗಳನ್ನೇ ತಂದು ಹಾಕ್ಬೇಕಾಗ್ತದೆ. ಆದ್ರೆ ಇಲ್ಲಿ ನಾನು ಒಂದು ಗಮನಿಸಿರೋದು ಏನಂದ್ರೆ, ರೈತರು ಈಗ VTLAH-1 ಆಗಿರ್ಬೋದು ಅಥವಾ 2 ತಂದು ಹಾಕೊಂಡಿರ್ತಾರೆ, ಒಂದು 5 ಗಿಡ ಏನೋ 10 ಗಿಡ 20 ಗಿಡ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ತಂದು ಹಾಕೊಂಡ್ರು ಅದು ಇಳುವರಿ ಬಂತು ಅಂತ ತಿಳ್ಕೊಳ್ಳಿ, ಬಂದ್ಮೇಲೆ ಅದೇ ಗೋಟುಗಳನ್ನು ತಗೊಂಡು ಮತ್ತೆ ಅವರು ಸಸಿ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಅದು ಮತ್ತೆ ಅದರದ್ದು ತಾಯಿಯ ಗುಣಗಳಿಂತ ಮೂಲ ತಾಯಿಯ ಗುಣಗಳು ಇದರಲ್ಲಿ ಕಂಡು ಬರೋದಿಲ್ಲ. ಹೈಬ್ರಿಡ್ ಆಗಿರೋದ್ರಿಂದ ಅದು ಬೇರೆ ಬೇರೆ ತರ, ಬಹಳ ಎತ್ತರ ಇರ್ಬೋದು, ಇಲ್ಲ ಕುಳುಕರ ಇರ್ಬೋದು, ಇಲ್ಲ ಮಧ್ಯಮ ಇರ್ಬೋದು, ಹಾಗೆ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋದು ಬೇಡ, ಮತ್ತೆ ಅವ್ರ ಗಿಡಗಳನ್ನು ಅದರಿಂದನೇ ತರುವಂಥದ್ದು ಬಹಳ ಸೂಕ್ತವಾದಂಥದ್ದು. ಅಲ್ಲಿ ಸಂಶೋಧನಾ ಕೇಂದ್ರದಿಂದ ಎಲ್ಲಿ ಅದರ ಉತ್ಪಾದನೆ ಆಗ್ತಿದೆ ಅಲ್ಲಿಂದ ತರುವಂಥದ್ದು ಸೂಕ್ತವಾದಂಥದ್ದು. ಈ ದಿಸೆಯಲ್ಲಿ ರೈತರು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಗರ ಭಾಗದ ತಳಿಗಳ ಕುರಿತಾಗಿ ಅಲ್ಲಿ ಯಾವ ತಳಿಗಳನ್ನು ನಾವು ನೋಡಬಹುದು ಅಂತ? ಸಾಗರ ಭಾಗದಲ್ಲಿ ಸಾಗರ ಸ್ಥಳೀಯ ಅಂತ ಒಂದು ತಳಿ ಇದೆ, ಕೆಳದಿ ಈಗ ನಾವು ಆ ಕಡೆ ಎಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ಹೇಳ್ತಾರೆ ಕೆಳದಿ ತಳಿ ಸರಿದು ಮಾಸೂರು ತಳಿ ಭಾಳ ಚೆನ್ನಾಗಿದೆ ಅಂತ. ಆ ಸಾಗರ ಆ ಒಂದು ಪ್ರದೇಶಕ್ಕೆ ಅದು ಸೂಕ್ತವಾಗಿರ್ತದೆ, ಅಂದರೆ ಹೆಚ್ಚು ಮಳೆ, ಆ ಒಂದು ಮಣ್ಣಿನ ಗುಣಧರ್ಮ ಅಲ್ಲಿ ಚೆನ್ನಾಗಿ. ಆ ಪ್ರದೇಶದಲ್ಲಿ ಸಾಗರ ತಳಿಯೂ ಸಹಿತ ಸಾಮಾನ್ಯವಾಗಿ ಈ ರಾಶಿ ಅಡಿಕೆಗೆ ಹೆಚ್ಚು ಸೂಕ್ತವಾಗ್ತದ್ದು. ಮತ್ತು ಕೆಲವರು ಲೇಟ್ ಆದಾಗ ಅದನ್ನು ಚಾಲಿ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದು ಸಾಮಾನ್ಯವಾಗಿ 3-3.5 kg ರಾಶಿ ಅಡಿಕೆಯನ್ನು, ಬೇಯಿಸಿದ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಈ ಅಡಿಕೆ ತಳಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಸಾವಯವ ಗೊಬ್ಬರ ಕುರಿತು ಮಾಹಿತಿಯನ್ನು ಕೇಳೋಣ. ಸಾವಯವ ಗೊಬ್ಬರಗಳು ಮಣ್ಣಿನ ಸುಸ್ಥಿತಿಗೆ ಬಹಳ ಮುಖ್ಯ. ಸಾವಯವ ಗೊಬ್ಬರಗಳೆಂದರೆ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಎಣ್ಣೆಕಾಳುಗಳ ಹಿಂಡಿಗಳು ಮುಂತಾದ ಯಾವುದೇ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅವು ಕಳೆಯುವಂತೆ ಮಾಡಿದಾಗ ದೊರೆಯುವ ಪದಾರ್ಥಗಳೇ ಉತ್ತಮ ಸಾವಯವ ಗೊಬ್ಬರಗಳು. ಸಾವಯವ ಗೊಬ್ಬರಗಳನ್ನು ಸಕಾಲದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ ಅನೇಕ ಅನುಕೂಲಗಳಿದ್ದಾವೆ. ಬೆಳೆಯ ಬೇರುಗಳು ಚೆನ್ನಾಗಿ ವೃದ್ಧಿಯಾಗಿ ಮಣ್ಣಿನ ಆಳಕ್ಕೆ ಇಳಿಯೋದಕ್ಕೆ ಅನುಕೂಲವಾಗುತ್ತದೆ. ಮಣ್ಣಿನ ರಚನೆ, ಮಣ್ಣಿನ ಕಣಗಳ ಹೊಂದಾಣಿಕೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಮಣ್ಣಿನ ಕಣಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿ 2 ಮಳೆ ದಿನಗಳ ಅಂತರ ಸ್ವಲ್ಪ ಹೆಚ್ಚಾದರೂ ಕೂಡ ಬೆಳೆ ಬೇಗ ಒಣಗುವುದಿಲ್ಲ. ಭೂಮಿಯಲ್ಲಿ ಬೆಳೆಗಳ ಬೆಳವಣಿಗೆಗೆ ಅನುಕೂಲವಾಗುವಂತಹ ಅಸಂಖ್ಯಾತ ಸೂಕ್ಷ್ಮಾಣುಜೀವಿಗಳಿದ್ದು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಾಗ ಅದರಲ್ಲಿರುವ ಸಾವಯವ ಅಂಶವು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುತ್ತದೆ. ಇದರಿಂದ ಈ ಜೀವಾಣುಗಳ ಚಟುವಟಿಕೆ ಹೆಚ್ಚಿ ಮಣ್ಣು ಹದಗೊಳ್ಳುತ್ತದೆ. ಸಾವಯವ ಗೊಬ್ಬರಗಳಲ್ಲಿ ಬೆಳೆಗೆ ಬೇಕಾಗುವಂತಹ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಂಶಗಳೇ ಅಲ್ಲದೆ ಲಘು ಪೋಷಕಾಂಶಗಳು ಕೂಡ ದೊರೆಯುತ್ತವೆ. ಸಾವಯವ ಗೊಬ್ಬರಗಳು ಎಲ್ಲಾ ಪೋಷಕಾಂಶಗಳನ್ನು ಬೆಳೆಗೆ ತಕ್ಕ ಮಟ್ಟಿಗೆ ಒದಗಿಸಿ ಬೆಳೆಯ ಸಮಗ್ರ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತವೆ. ಸಾವಯವ ಗೊಬ್ಬರಗಳನ್ನು ಬೆಳೆಯಿಡುವುದಕ್ಕೆ 3-4 ವಾರ ಮುಂಚಿತವಾಗಿ, ಅಂದರೆ ಪ್ರಾಥಮಿಕ ಉಳುಮೆ ಸಮಯದಲ್ಲಿ ಮಣ್ಣಿಗೆ ಮಿಶ್ರ ಮಾಡಬೇಕು. ಭೂಮಿಗೆ ಕೊಟ್ಟ ತಕ್ಷಣ ಬಿತ್ತನೆ ಅಥವಾ ನಾಟಿ ಮಾಡಬಾರದು. ತಕ್ಷಣವೇ ಬೆಳೆಯಿಡುವುದರಿಂದ ಪೋಷಕಾಂಶಗಳು ಬೆಳೆಗೆ ಸರಿಯಾಗಿ ದೊರಕುವುದಿಲ್ಲ. ಭೂಮಿಗೆ ಹಾಕಿದ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿರುವ ಸಾವಯವ ಅಂಶವು ಜೀವಾಣುಗಳಿಂದ ಪೋಷಕಾಂಶಗಳಾಗಿ ಪರಿವರ್ತನೆಗೊಳ್ಳುತ್ತಿರುವಾಗ ಜೈವಿಕ ಕ್ರಿಯೆಯಿಂದ ಮಣ್ಣಿನಲ್ಲಿ ತೀವ್ರತರ ಬಿಸಿ ವಾತಾವರಣ ಉಂಟಾಗುತ್ತದೆ. ಇಂತಹ ಸಮಯದಲ್ಲಿ ಆ ಭೂಮಿಗೆ ಬಿತ್ತಿದ ಬೀಜ ಅಥವಾ ಇಟ್ಟಂಥ ಪೈರು ನರಳುತ್ತದೆ. ಇದರಿಂದ ಬೀಜದಿಂದ ಉತ್ತಮ ಮೊಳಕೆ ಬರಲು ಅಥವಾ ನಾಟಿ ಮಾಡಿದ ಪೈರು ಚಿಗುರಲು ತೊಂದರೆಯಾಗುತ್ತದೆ. ಈ ಕ್ರಿಯೆ ನಡೆಯಲು ಕನಿಷ್ಠ 2-3 ವಾರಗಳು ಬೇಕಾಗುತ್ತವೆ. ಆದುದರಿಂದ ಬೆಳೆಯಿಡುವುದಕ್ಕೆ 3 ವಾರ ಮುಂಚಿತವಾಗಿ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಇಂದು ದನಕರುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಅವುಗಳ ಪಾಲನೆ ಪೋಷಣೆಗೆ ತಗಲುವ ಖರ್ಚು, ಮೇವಿನ ಕೊರತೆ ಹಾಗೂ ಕೃಷಿ ಯಾಂತ್ರೀಕರಣ ಇದಕ್ಕೆ ಮುಖ್ಯ ಕಾರಣ. ನಾವು ಸಾವಯವ ಗೊಬ್ಬರದ ತಯಾರಿಕೆಗೆ ಪಶುಜನ್ಯ ವಸ್ತುಗಳನ್ನು ಹೊರತುಪಡಿಸಿ ಬೇರೆ ಮೂಲಗಳಿಗೆ ಮೊರೆ ಹೋಗಬೇಕಿದೆ. ಅವುಗಳಲ್ಲಿ ಹಸಿರು ಗೊಬ್ಬರದ ಬೆಳೆಗಳು ಮುಖ್ಯವಾದವು. ಗ್ಲೆರಿಸೀಡಿಯಾ, ಸೆಸ್ಪೇನಿಯಾ, ಡೈಂಚ, ಹೊಂಗೆ, ಹಾಲುವಾಣ, ಅಪ್ಸೆಣಬು, ಸುಬಾಬಲ್ಗಳು ಮುಖ್ಯವಾದಂಥವು. ಈಗೀಗ ವೆಲ್ವೆಟ್ ಬೀನ್ ಅಥವಾ ನಸುಗುನ್ನಿ ಎನ್ನುವ ಹಸಿರು ಗೊಬ್ಬರದ ಬೆಳೆ ಜನಪ್ರಿಯವಾಗುತ್ತಿದೆ. ಈ ಕುರಿತು ಟಿ ಎನ್ ಶಿವಾನಂದ ಅವರು ತಿಳಿಸಿಕೊಡುತ್ತಾರೆ. ನಸುಗುನ್ನಿಯಲ್ಲಿ 2 ವಿಧಗಳು, ಮೊದಲನೆಯದಾಗಿ ತುರಿಕೆ ತರಿಸುವಂಥ ನಸುಗುನ್ನಿ ಮತ್ತು ತುರಿಕೆ ಇಲ್ಲದೇ ಇರತಕ್ಕಂಥ ನಸುಗುನ್ನಿ. ನಾವು ಈ ತುರಿಕೆ ಇಲ್ಲದೇ ಇರತಕ್ಕಂಥ ನಸುಗುನ್ನಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಹಾಗೂ ಇದು ಹಸಿರೆಲೆ ಗೊಬ್ಬರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ಹಸಿರೆಲೆ ಗೊಬ್ಬರವನ್ನು ನಾವು ಯಾವಾಗ ಹಾಕಬೇಕು ಅಂತ ಹೇಳಿದ್ರೆ, ಈ ಮಳೆಗಾಲದ ಪ್ರಾರಂಭದಲ್ಲಿ ಮೊದಲನೇ ಮಳೆ ಬಿದ್ದ ನಂತರ ಭೂಮಿಯನ್ನು ಉತ್ತು ಬಿತ್ತಿ ಹಸನು ಮಾಡಿ ಈ ನಸುಗುನ್ನಿ ಬೀಜವನ್ನು ಹಾಕಬೇಕಾಗುತ್ತೆ. ಈ ಅಂತರ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ 1 ಮೀಟರ್ ಬೈ 1 ಮೀಟರ್, ಅಂದರೆ ಸಾಲಿನಿಂದ ಸಾಲಿಗೆ 1 ಮೀಟ್ರು, ಬೀಜದಿಂದ ಬೀಜಕ್ಕೆ ಕೂಡ 1 ಮೀಟ್ರ್ ಕೊಟ್ಟರೆ ಸಾಕು. ಸಾಧಾರಣವಾಗಿ 5-6 ಕೆಜಿ ಬೀಜ ಬೇಕಾಗುತ್ತೆ. ಸೊ ಇದನ್ನು ನೆಡೋದ್ರಿಂದ ಸುಮಾರೊಂದು 8-10 ದಿವಸಗಳಲ್ಲಿ ಮೊಳಕೆ ಹೊಡೆದು ಸಸಿ ತಯಾರಾಗಿರುತ್ತೆ. ಒಂದು 20-25 ದಿವಸಗಳ ನಂತರ ಈ ಬೇರುಗಳಲ್ಲಿ ಇದಕ್ಕೆ ಗಂಟುಗಳು ಬಂದು, ಈ ಗಂಟುಗಳಿಂದ ರೈಸೋಬಿಯಮ್ನ ಜೀವಾಣು ನಮ್ಮ ಸಾರಜನಕವನ್ನು ವಾತಾವರಣದಿಂದ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಕೂಡ ಹೊಂದಿರ್ತವೆ. ಸೊ ಹಾಗಾಗಿ ಇದು ಸಾರಜನಕವನ್ನು ವಾತಾವರಣದಿಂದ ಸುಮಾರು 30-40 ಕೆಜಿ ಸಾರಜನಕವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಹೊಂದಿರುತ್ತೆ. ಇದೊಂದು ದ್ವಿದಳ ಧಾನ್ಯದ ಸಸ್ಯ. ಈ ಸಸ್ಯಕ್ಕೆ ಗಂಟುಗಳಿಂದ ಸಾರಜನಕವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರೋದರಿಂದ ಇದಕ್ಕೆ ಯಾವುದೇ ತರಹದ ನಾವು ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಇದಕ್ಕೆ ಒದಗಿಸುವಂಥ ಅವಶ್ಯಕತೆ ಹೊಂದೋದಿಲ್ಲ. ಸೊ ಹಾಗಾಗಿ ಇದನ್ನು ನಮ್ಮ ಜಮೀನಲ್ಲಿ ಹಾಕೋಬೋದು, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಹಾಗೂ ನಾವು ನಿರ್ಲಕ್ಷ್ಯ ಮಾಡಿರತಕ್ಕಂಥ ಯಾವುದೇ ಜಮೀನಲ್ಲೂ ಕೂಡ ಬೇಕಾದ್ರೆ ಇದನ್ನು ಹಾಕ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸ್ಕೋಬೋದು. ಈ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, 60-65 ದಿವಸ ಅಥವಾ 70 ದಿವಸ ಇದನ್ನು ಜಮೀನಲ್ಲೇ ಇರಲಿಕ್ಕೆ ಬಿಟ್ಟರೆ ಬಂದಿರತಕ್ಕಂಥ ಮಳೆ ಆಶ್ರಯದಲ್ಲೇ ಸುಮಾರಷ್ಟು ಇದು ವೃದ್ಧಿ ಹೊಂದುತ್ತೆ. ಇದೊಂದು ಬಳ್ಳಿ ಆದ್ದರಿಂದ ಒಂದು ಗಿಡದಿಂದ ಸುಮಾರೊಂದು 10-15 ಬಳ್ಳಿಗಳು ಹೊರಹೊಮ್ಮಿ ಇದು 60 ದಿವಸದಲ್ಲಿ ಹೇಗೆ ಕಾಣುತ್ತಪ್ಪ ಅಂತ ಹೇಳಿದ್ರೆ ಗ್ರೀನ್ ಕಾರ್ಪೆಟ್ ಥರ ಕಾಣುತ್ತೆ, ಅಂದರೆ ನೆಲಹಾಸು ಥರ ಕಾಣುತ್ತೆ. ಸೊ ಇದನ್ನು ನಾವು 60-65 ದಿವಸಗಳ ನಂತರ ಮುಂದಿನ ಬೆಳೆಗೆ ಅನುಕೂಲವಾಗುವ ಹಾಗೆ ಇದನ್ನು ಮಣ್ಣಿನಲ್ಲಿಯೇ ಹೂತು ಬಿಟ್ಬಿಡ್ಬೋದು. ಇದು ಬೇಗ ಕೊಳೆಯುತ್ತೆ, ಕಾರಣ ಇಲ್ಲಿ 2-2.5% ಸಾರಜನಕ ಇರೋದ್ರಿಂದ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಇದು ತುಂಬ ಕಡಿಮೆ ಇರೋದ್ರಿಂದ ಬಹಳ ಬೇಗ ಕೊಳೆಯುತ್ತೆ ಹಾಗೂ ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಮಣ್ಣಿಗೆ ಬೇಕಾಗಿರತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಮೇಜರ್ ನ್ಯೂಟ್ರಿಯೆಂಟ್ಸ್ ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಲ್ಫರ್ ಎಲ್ಲವೂ ಕೂಡ ಸಿಗೋದ್ರಿಂದ ಮುಂದಿನ ಬೆಳೆಗೆ ಬಹಳಷ್ಟು ಅನುಕೂಲ ಆಗಿ ನಾವು ಮುಂದಿನ ಬೆಳೆಗೆ ನಾವು ಸಾವಯವ ಗೊಬ್ಬರ ಹಾಕುವಂಥ ಅಗತ್ಯನೂ ಇಲ್ಲ ಹಾಗೂ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಸೊ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಇದು ಬೆಳೆಯೋದ್ರಿಂದ ಈ ಕೆಳಗಡೆ ಬೆಳೆಯುವಂಥ ವೀಡ್ಸ್ ಏನಿರ್ತವೆ ಅದು ಖಂಡಿತವಾಗಲೂ 100-100 ಸಪ್ರೆಸ್ ಆಗಿಬಿಡ್ತವೆ. ಅಂತೇಳಿದ್ರೆ ಗರಿಕೆ ಇರ್ಬೋದು, ತುಂಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಥರದ ಒಂದು ಕಳೆ ಇರ್ಬೋದು, ಅದು ಕಂಪ್ಲೀಟಾಗಿ ನಾಶ ಆಗುತ್ತೆ. ಇದನ್ನು ನಾವು 3-4 ಸೀಸನ್ ನಾವು ಬೆಳೆಸೋದಾದರೆ ನಮ್ಮ ತೋಟದಲ್ಲಿರ್ತಕ್ಕಂಥ ಗರಿಕೆ ಹಾಗೂ ತುಂಗೆ ಕೂಡ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ಇದರಲ್ಲಿ ನಾವು ನಮ್ಮಲ್ಲ ಸಂಶೋಧನಾ ಸಂಸ್ಥೆಯಲ್ಲಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಇದರ ಬಗ್ಗೆ ಕೂಡ ನಾವು ಬಹಳ ಆಳವಾದ ಅಧ್ಯಯನಗಳನ್ನು ಮಾಡಿದ್ದೇವೆ. ಈ ಬೇರಿಂದ ಹೊರಹೊಮ್ಮುವಂಥ ಒಂದು ಕೆಮಿಕಲ್ಸ್ ಏನಿರ್ತವೆ, ಅಲೆಲೋಪತಿ ಕೆಮಿಕಲ್ಸ್, ಈ ಗರಿಕೆ ಮತ್ತು ತುಂಗೆ ಬೇರುಗಳಿಗೆ ಹಾನಿಯಾಗುತ್ತೆ. ಆ ಕೆಮಿಕಲ್ಸಿಂದ ಇವು ಮುಂದಕ್ಕೆ ಬೆಳವಣಿಗೆ ಆಗಲಾರದಂಥ ನಿಶಕ್ತಿ ಹೊಂದಿಬಿಡ್ತವೆ. ಹಾಗಾಗಿ ನಾವು ಸತತವಾಗಿ 3-4 ಸರಿ ಈ ವೆಲ್ವೆಟ್ ಬೀನ್ಸ್ ಅಥವಾ ಈ ನಸುಗುನ್ನಿನ ಬೆಳೆಸೋದಾದರೆ ನಮ್ಮ ಮಣ್ಣಿಗೆ ಸಾಕಷ್ಟು ಫಲವತ್ತತೆ ವೃದ್ಧಿಯಾಗುತ್ತೆ ಮತ್ತು ಮುಂದೆ ಬರ್ತಕ್ಕಂಥ ಕಳೆಗಳನ್ನು ನಿಯಂತ್ರಣ ಮಾಡಿಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗುತ್ತೆ. ರೈತ ಬಂಧವರೇ, ಕೇಳಿದ್ರಲ್ಲ ಈ ನಸುಗುನ್ನಿ ಅಥವಾ ವೆಲ್ವೆಟ್ ಬೀನ್ ಬಗ್ಗೆ ಮಾಹಿತಿಯನ್ನು. ಇದೇ ರೀತಿಯಾಗಿ ನಮ್ಮಲ್ಲಿ ಹಲವಾರು ಈ ಹಸಿರು ಗೊಬ್ಬರದ ಬೆಳೆಗಳು ಇದ್ದಾವೆ, ಅಂದರೆ ಈಗ ಡೈಂಚ್ ಆಗ್ಬೋದು, ಸಸ್ಬೇನಿ ಆಗ್ಬೋದು, ಅಪ್ಸೆಣಬು ಆಗ್ಬೋದು, ಅಲಸಂದೆ ಆಗ್ಬೋದು. ಈ ಎಲ್ಲ ಹಸಿರೆಲೆ ಗೊಬ್ಬರದ ಬೆಳೆಗಳಲ್ಲಿ 2.5-3.5% ಸಾರಜನಕದ ಅಂಶ ಇದೆ, ಜೊತೆಗೆ 0.5-0.6% ರಂಜಕ ಇದೆ, ಅಲ್ಲದೆ 1.2-2.1% ಈ ಪೊಟ್ಯಾಶ್ ಅಂಶ ಕೂಡ ಇರುತ್ತೆ. ಆದ್ದರಿಂದ ಇವುಗಳನ್ನು ನಾವು ಲಾಭದಾಯಕವಾಗಿ ಬಳಸ್ಕೋಬಹುದು. ಇನ್ನು ಹಸಿರೆಲೆ ಗೊಬ್ಬರದ ಗಿಡಗಳಾದಂಥ ಗ್ಲಿರಿಸಿಡಿಯಾ ಮತ್ತು ಹೊಂಗೆಯನ್ನು ಕೂಡ ಬಳಸ್ಕೋಬಹುದು. ಗ್ಲಿರಿಸಿಡಿಯಾದಲ್ಲಿ 0.8% ಸಾರಜನಕ, 0.1% ರಂಜಕ ಮತ್ತು 0.7% ಪೊಟ್ಯಾಶ್ ಅಂಶ ಇರುತ್ತೆ. ಹೊಂಗೆ ತೆಗೆದುಕೊಂಡ್ರೆ 0.1-0.2% ಸಾರಜನಕ, 0.2% ರಂಜಕ, 0.8% ಪೊಟ್ಯಾಶ್ ಅಂಶ ಇರುತ್ತೆ. ಜೊತೆಗೆ ಈ ಕಳೆ ಗಿಡಗಳು, ಎಕ್ಕದ ಗಿಡ ಆಗ್ಬೋದು, ಕ್ಯಾಶಿ ಆಗ್ಬೋದು, ಇವುಗಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಎಕ್ಕದ ಗಿಡವನ್ನು ತೆಗೆದುಕೊಂಡ್ರೆ 2% ಸಾರಜನಕದ ಅಂಶ ಇರುತ್ತೆ, 0.5% ರಂಜಕದ ಅಂಶ, 0.3% ಪೊಟ್ಯಾಶ್ ಅಂಶ ಇರುತ್ತೆ. ಅದೇ ನಾವು ಈ ಕ್ಯಾಶಿಯ ಅಥವಾ ತಂಗಡಿಯನ್ನು ತೆಗೆದುಕೊಂಡ್ರೆ 0.16% ಸಾರಜನಕದ ಅಂಶ ಇದೆ, 0.24% ರಂಜಕದ ಅಂಶ ಇದೆ, 1.2% ಈ ಪೊಟ್ಯಾಶ್ ಅಂಶ ಇದೆ. ಆದ್ದರಿಂದ ಇವುಗಳನ್ನು ನಾವು ಬಳಸಿಕೊಂಡು ನಮ್ಮ ಸಾವಯವ ಕೃಷಿಯಲ್ಲಿ ಈ ಪೋಷಕಾಂಶದ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡ್ಕೋಬಹುದು. ಕೃಷಿ ಮಾಹಿತಿಯನ್ನ ಕೇಳಿದ್ರಲ್ಲ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,600 ರೂಪಾಯಿ, ಅರಬಿಕಾ ಚೆರಿ 14,700 ರೂಪಾಯಿಯಿಂದ 16,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,500 ರೂಪಾಯಿಯಿಂದ 21,000 ರೂಪಾಯಿ, ರೋಬಸ್ಟಾ ಚೆರಿ 11,500 ರೂಪಾಯಿಯಿಂದ 12,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕಾಫಿ ತೋಟಗಳಲ್ಲಿ ಆಮ್ಲೇತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿತ್ಯನ ಸುದ್ದಿ. ಕರ್ಣಗೇರಿ ಗ್ರಾಮದ ಹೊಸ ಬಡಾವಣೆಯ ದಿವಂಗತ ಅಣ್ಣು ನಾಯಕ್ ಅವರ ಪುತ್ರ ಎಂಎ ರಾಮಚಂದ್ರ ಅವರು 57ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಎಂಎ ರಾಮಚಂದ್ರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:30 ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜುಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕಡೆಯಿಂದ ಭಾಗಮಂಡಲ್ನಾಡು ಗೌಡ ಸಮಾಜ, ಕರಿಕೆಗೌಡ ಸಮಾಜ, ಚೇರಂಬಾಣಿ ಗೌಡ ಸಮಾಜ, ಭಾಗಮಂಡಲ್ನಾಡು ಗೌಡ ಯುವ ಒಕ್ಕೂಟ, ಹಾಗೆ ಚೇರಂಬಾಣಿ ಗೌಡ ಮಹಿಳಾ ಒಕ್ಕೂಟ, ಈ ಎಲ್ಲವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ ಅವರ ಅಧ್ಯಕ್ಷತೆಯಲ್ಲಿ ಭಾಗಮಂಡಲ ತ್ರಿವೇಣಿ ಸಂಗಮದ ಹತ್ತಿರ ಇರುವ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಅರೆಭಾಷೆ ಗಡಿನಾಡ ಹಬ್ಬ ಜಂಬರ ನಡೆದಿದೆ. ಜಂಬರಲ್ಲಿ ಬೆಳಿಗ್ಗೆ 9:30 ಗಂಟೆಯಿಂದ ಶಿವಪ್ರಸಾದ್ ಆಲೇಟಿ ಮತ್ತು ಕೂಟುಗಾರರಿಂದ ಅರೆಭಾಷೆ ಸಂಗೀತ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಸಹ ಏರ್ಪಾಡಾಟು. ಜಿಲ್ಲಾ ಉದ್ಯೋಗ ವಿನಿಯೋಗ ಕಚೇರಿನ ಕಡೆಯಿಂದ ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ 4/16 ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳ ತುಂಬಿಸಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಾಗೆ ಸ್ನಾತಕೋತ್ತರ ಪದವಿನ ಪಡ್ಕೊಂಡಿರುವ ಸರಿಯಾದ ದಾಖಲಾತಿಗಳೊಟ್ಟಿಗೆ ಮೇಳಲ್ಲಿ ಬಂದು ಕೂಡಿಯಾಡಕತ್ತ ಜಿಲ್ಲಾ ಉದ್ಯೋಗ ವಿಮೆ ಕಚೇರಿನ ಉದ್ಯೋಗಾಧಿಕಾರಿಗ ತಿಳಿಸೋಳೋ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿನ ಇಂದು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದವು. ಅಂಬೇಡ್ಕರ್ ಅವರ ಪಟಕ್ಕೆ ಕೇಂದ್ರದ ಪ್ರಸಾರ ನಿರ್ವಾಹಕರಾದ ಎಂ ಶಕುಂತಲಾವು ಹೂನ ಮಾಲೆ ಹಾಕಿ ಗೌರವನ ಕೊಟ್ಟು ಅಲ್ಲಿಂದ ಮಾತಾಡಿ ಸಮಾಜದ ಎಲ್ಲ ವರ್ಗದವರ ಮುಖ್ಯವಾಹಿನಿಗೆ ತರುವ ಉದ್ದೇಶದೊಟ್ಟಿಗೆ ಸಂವಿಧಾನದ ರಚನೆಯಲ್ಲಿ ಹೆಣ್ಮಕ್ಕಳ ವಿದ್ಯೆಗೆ ನಿಗ ಕೊಟ್ಟ ಮಹಾನ್ ನಾಯಕರ ಯಾಗಳು ಜ್ಞಾನ ಮಾಡಿಕೊಳ್ಳಕು ಸಮಾನತೆ ಸ್ವಾತಂತ್ರ್ಯ ಶೋಷಣೆನ ವಿರುದ್ಧದ ಹಕ್ಕುಗಳ ಕುರಿತು ಮಾತಾಡಿದವು. ಘನತೆಯ ಬೆಳಕಿಗೆ ಕಾರಣಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವು ಸಮಾಜದ ಒಂದು ವರ್ಗದವಕ್ಕೆ ಮಾತ್ರ ಕೆಲಸ ಮಾಡ್ತಲೇ ಎಲ್ಲ ವರ್ಗದವರ ಮುಖ್ಯವಾಗಿ ಮಕ್ಕಳಿಗೆ ಪ್ರಾಥಮಿಕ ವಿದ್ಯೆಯನ್ನು ಕೊಡಕೂತ ಹೇಳಿದರೊಟ್ಟಿಗೆ ಇಡೀ ಸಮಾಜದ ಏಳಿಗೆಗೆ ತಮ್ಮ ಬದುಕನ್ನು ಇಟ್ಟುಕೊಂಡಿದ್ದ ಅವರ ಬದುಕು ಯಾಗೋಳು ಮಾದರಿ ಆವುಟುತ್ತ ಹೇಳ್ದು. ಕೇಂದ್ರದ ಹಿರಿಯ ಉದ್ಘೋಷಕರಾದ ಸುಬ್ರಾಯ ಸಂಪಾಜೆಯು ಮಾತಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವುತ ಹೇಳ್ರೆ ಬೆಳಕು ಅವು ಸಮಾಜದ ಏಳಿಗೆಗೆ ತುಂಬ ಕಷ್ಟಪಟ್ಟಳೋತ ಹೇಳ್ದು. ಕಾರ್ಯಕ್ರಮದಲ್ಲಿ ಆಕಾಶವಾಣಿನ ಎಲ್ಲ ಸಿಬ್ಬಂದಿಗ ಖುಷಿಯಿಂದ ಕೂಡಿಯಾಡಿದ್ದು. 2025-26 ಸಾಲಿನ ಕ್ರೀಡಾ ಹೈಸ್ಕೂಲ್ ವಸತಿ ನಿಲಯಗಳಿಗೆ 8ನೇ ಕ್ಲಾಸ್ ಮತ್ತೆ 1ನೇ PUCಗೆ ಆಯ್ಕೆ ಪ್ರಕ್ರಿಯೆ ನಡೆದುಟ್ಟು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಅವಕಾಶ ವಂಚಿತರಾದ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ನಾಳೆ ಹಾಕಿಗೆ ಮೈಸೂರಿನ ಚಾಮುಂಡಿ ವಿಹಾರ ಆಟದ ಬಣಿಲಿ, ಜಿಮ್ನಾಸ್ಟಿಕ್ಸ್ಗೆ ತುಮಕೂರು ಜಿಲ್ಲಾ ಆಟದ ಬಣಿಲಿ, ಫುಟ್ಬಾಲ್ಗೆ ಹಾಸನ ಜಿಲ್ಲಾ ಆಟದ ಬಣಿಲಿ, ಹಾಗೆ 17ಕ್ಕೆ ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಮತ್ತು ಕಬಡ್ಡಿಗೆ ಉಡುಪಿ ಜಿಲ್ಲಾ ಆಟದ ಬಣಿಲಿ ಆಯ್ಕೆ ಪ್ರಕ್ರಿಯೆ ನಡೆದೈತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿನ ಕಡೆಯಿಂದ ಇದೇ ತಾರೀಕು 18, 19 ಮತ್ತು 20ಕ್ಕೆ 3 ದಿನ ಮಡಿಕೇರಿನ ಗಾಂಧಿ ಬಣಿಲಿ ಸುರುಳ ವರ್ಷದ ಗೌಡ ಕ್ರೀಡಾ ಹಬ್ಬ ಏರ್ಪಾಡಾಟು. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ನ ಹಲ್ಲು ಡಾಕ್ಟರ್ಗ ಇದೇ ತಾರೀಕು 17ರಿಂದ 30ಕ್ಕೆ ಮುಟ ಇರದುಲೆ. ಹಂಗೆ 18ಕ್ಕೆ ಗುಡ್ ಫ್ರೈಡೇನ ಪ್ರಯುಕ್ತ ರಜಾ ಇದೆ ಅಂತ ಕ್ಲಿನಿಕ್ನ ಅಧಿಕಾರಿಗ ತಿಳಿಸೋಳು. 4 ತಾರೀಕು 16ರಿಂದ 17ಕ್ಕೆ ಮುಟ 2 ದಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ನಡೆದಿದೆ. ಜಿಲ್ಲೆಯಲ್ಲಿ ಈ ಸಲ 1767 ಜನ CET ಪರೀಕ್ಷೆಯನ್ನು ಬರೆದವೆ. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 849, ಸಂತ ಮೈಕಲರ ಪದವಿ ಕಾಲೇಜಲ್ಲಿ 264, ಸಂತ ಜೋಸೆಫರ ಪದವಿ ಕಾಲೇಜಲ್ಲಿ 414, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ಲಿ 240 ಜನ ಪರೀಕ್ಷೆಯನ್ನು ಬರೆದವೆ. ಪರೀಕ್ಷೆ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಿರೋತ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕಿ ಕೆ ಮಂಜುಳಾ ಮಾಹಿತಿನ ಕೊಟ್ಟಳು. ಮಡಿಕೇರಿಯಲ್ಲಿ ಕೊಡವ ಕುಟುಂಬಗಳ ನಡುವೆ ನಡೆಯುತ್ತಿರುವ ಮುದ್ದಂಡ ಹಾಕಿ ಹಬ್ಬದ ನಾಳೆ ನಡೆಯುವ ಆಟಲಿ ಆಟದ ಬಣೆ ಒಂದರಲ್ಲಿ ಚೆರುವಾಲಂಡ, ಸಣ್ಣುವಂಡ, ಸೋಮೆಯಂಡ, ಅಲ್ಲಾರಂಡ, ಓಡಿಯಂಡ, ಕಲಿಯಂಡ, ಕರಿನೆರವಂಡ, ಕರಾವಂಡ, ಭಯವಂಡ, ಮುಕ್ಕಾಟಿರ. ಆಟದ ಬಣೆ ಎರಡರಲ್ಲಿ ಕಾಯಪ್ಪಂಡ, ಮಾಳೇಟಿರ, ನಂಬೂಡಮಾಡ, ಚೊಟ್ಟೆಯಂಡಮಾಡ, ಅಯ್ಯನೆರವಂಡ, ಅಂಜಪರವಂಡ, ಬಲ್ಲಚಂಡ, ಮೇಕಿರಿರ. ಇದಿಷ್ಟು ಕುಟುಂಬ ತಂಡಗಳ ನಡುವೆ ಆಟ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಡಗು ಜಿಲ್ಲೆ ಇವರ ಕಡೆಯಿಂದ ಇದೇ ತಾರೀಕು 17 ಮತ್ತು 18ಕ್ಕೆ 2 ದಿನ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಆಟೋಟ ಮತ್ತು ಸಾಂಸ್ಕೃತಿಕ ಪೈಪೋಟಿಗ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾರ್ಥ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮರಗೋಡು ಹೊಸಕೇರಿ ಗ್ರಾಮ ಶ್ರೀ ವಿಷ್ಣುಮೂರ್ತಿ ಕುಟ್ಟಿಚತ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಇದೇ 14 ಮತ್ತು 15ರಂದು ನಡೆಯಲಿದೆ. 14ರಂದು ಸೋಮವಾರ ರಾತ್ರಿ 9 ಗಂಟೆಗೆ ಕಲಶ ಪೂಜೆ, ಅನ್ನ ಸಂತರ್ಪಣೆ, ರಾತ್ರಿ 9:30 ಗಂಟೆಯಿಂದ ವಿಷ್ಣುಮೂರ್ತಿ ತೋತ, ಕೈಲಾಸನಾಥ ಭೈರವ, ಕಾಟುಮಾಡತ್ತಿಲ್ ಕರಿವಾಳ ಭಗವತಿ, ಅಡಿಯೇರಿ ಮಡತ್ತಿಲ್ ಉಚ್ಚಟಮ್ಮ ತೆರೆ, 15ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಪೀಠ ಪೂಜೆ, ಮಹಾಪೂಜೆ, ಕುಟ್ಟಿಚಾತನ್ ಸಾಸ್ತಪ್ಪ ತೆರೆ, ವಿಷ್ಣುಮೂರ್ತಿ ತೆರೆ, ಗುಳಿಗ ದೈವದ ತೆರೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಅಪರಾಹ್ನ 3 ಗಂಟೆಗೆ ಭಾರಣಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೈವಗಳ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ನಾಲಡಿ ಊರರ ಕಲ್ಯಾಟ ಜಪ್ಪಂಡ ಸಂಗತ್ರ ಆದ ನೆಲೆ ಇದೇ ತಾರೀಕು 15 ಚೌವಾಚೆ ಪೊಲಕ 7 ನಾಗಪೂಜೆ ತಾರೀಕು 18 ಬುಳ್ಯಾಚೆ ಮಜ್ಜನತ್ರ ಮೀದ ಕಲ್ಯಾಟ ಜಪ್ಪ ತೆರೆ ನಡಪ ಊರುಕಾರ ನಾಡಕಾರ ಬಿಂದು ಚಂಗಾದಿ ಎಲ್ಲ ಬಂತು ದೇವಳ ಆಶ್ವಾದ ಪಡೆದು ಕಲ್ಯಾಟ ಜಪ್ಪ ಸಂಘಕಾರ ಪಿಂಜ ಊರುಕಾರ ಕಟ್ಟಣಿತು. ರಾಷ್ಟ್ರ ಹಾಗೂ ರಾಜ್ಯದಲ್ಲಿ 500 ಹೆಚ್ಚು ವಿದ್ಯಾಸಂಸ್ಥೆ ಹೊಂದಿರುವ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನಡೆಸುತ್ತಿರುವ ಪ್ರತಿಷ್ಠಿತ ಮದಿನಾಡು ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಪ್ರವೇಶಾತಿ ಆರಂಭಗೊಂಡಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಭಾರತ್ ಸ್ಕೌಟ್ ಅಂಡ್ ಗೈಡ್ ಟ್ರೈನಿಂಗ್, ಟೇಕ್ವಾಂಡೋ, ಯೋಗ, ಧ್ಯಾನ, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸಾರಿಗೆ ವ್ಯವಸ್ಥೆ ಇದೆ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಸುವಂತಹ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಅರ್ಹ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9902635404. ಮಲಚೀರ ಒಕ್ಕಡ ಗುರುಕರ್ಣಂಗ ಕೊಡುಪ ಕಾರ್ಯತ್ನ ಇದೇ 15 ನಾಳೆ ಚೌವಾಚ ಪೊನ್ನಂಪೇಟೆ ಪಕ್ಕತ್ರ ಮುಗುಟಗೇರಿ ಗ್ರಾಮದಲ್ಲುಳ್ಳ ಒಕ್ಕಡ ಕೈಮಾಡಲು ಬೆಚ್ಚಣಿತು. ಪರಕೆ ಉಳ್ಳವು ಪೊಲಕ 9 ರೊಳಲು ತಂದಿತ್ತು ಸಹಕರಿಸಿಡು ಒಕ್ಕಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರ್ಣಂಡ ಆಶ್ವಾದ ಪಡೆದು ಮಲಚೀರ ಒಕ್ಕ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿಕಾರ ಕಟ್ಟಣಿತು. ಕಳೆದ 18 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪದ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, ಸಿಇಟಿ, ಜೆಇ, ಎನ್ಡಿಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ, ಬಾಳೆಲೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಜಿಲ್ಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅತ್ಯಾಕರ್ಷಕ ವಿದ್ಯಾರ್ಥಿ ವೇತನದ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಇಂದೇ ಕಾಲೇಜಿಗೆ ಭೇಟಿ ನೀಡಿ. ನಮ್ಮ ದೂರವಾಣಿ ಸಂಖ್ಯೆ 0827429833. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 500,000 ಹಿಡಿದು 34,00,000 ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296643616. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಮಡಿಕೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ 134ನೇ ಪುಟ್ಟಿನ ನಾಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ 134ನೇ ಪುಟ್ಟಿನ ನಾಳಿನ ಅಂದೋಡೆ ಕೈಚ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಸುದ್ದಿದ ವಿವರ. ರಾಷ್ಟ್ರತ್ಲ ಅಸಮಾನತೆಯನ್ನ ನಾಶ ಮಾಡಿತ್ತು. ಸಂವಿಧಾನತ್ರ ಪೋಲೆ ಸಮಾನತೆ ಎಡ್ತಬಪ್ಪಕ್ಕೆ ನೈಚ ಶ್ರಮಜೀವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಗಡ ಆದರ್ಶತ್ನ ಪ್ರತಿಯೊಬ್ಬನು ಅರಂಜವನ್ನಕ್ಕೆ ಆಂಡೊಂದು ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಅಯ್ಯಂಗ ಎಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಆದನಿಲ್ ಮಡಿಕೇರಿಯ ಗಾಂಧಿ ಪರಂಬಲು ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ 134ನೇ ಪುಟ್ಟನ ನಾಡರ ಕಾರ್ಬಾರ ಕೊರವು ಕಾರಿಕೆ ವಹಿಸಿತ್ತು ಅಯ್ಯಂಗ ತಕ್ಪರಂದತ್ತು. ಅಮೆರಿಕ ಲಂಡನ್ ಕೂಡನನಕ್ಕೆ ಪರದೇಶತ್ ಓದಿತ ನಂಗಡ ದೇಶಕ್ಕೆ ಬಪ್ಪಯ್ಯಂಗ ಪೇರ್ತ್ ಕಮ್ಮಿ ಆಚೆಂಗಿ ಅಂಬೇಡ್ಕರ್ ರಂಗ ಪೊರದೇಶತ್ತು ಓದಿತ್ತು ನಂಗಡ ದೇಶಕ್ಕೆ ಬಂದಿತ್ತು. ಸಂವಿಧಾನ ರಚನೆ ಮಾಡುವ ಮೂಲಕ ಸಮಾಜದ ಬದಲಾವಣೆ ಪಿಂಜ ಸುಧಾರಣೆಗೆ ಪೌಲು ಬೈಟ್ ನೈಚಿತು. ಸಮಾನತರ ಸಮಾಜ ಕಟ್ಟುವಕ್ಕೂ ಪ್ರಯತ್ನ ಪಟ್ಟಿತ್ತು ಅವು ಅಣ್ಣುಚಿ. ಈ ನಾರತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಮುಖ್ಯಪಟ್ಟಯಂಗ ಕೂಡಿಯಾಡಿ ತಿಂಜತ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಯೋಜನೆ ಮಾಡಿದ ಪ್ರತಿಷ್ಠಿತ ಯುವ ವಿಜ್ಞಾನಿ ಕಾರ್ಬಾರ್ಕ್ ಕೊಡಗರ ಸೈನಿಕ ಸ್ಕೂಲ್ 10ನೇ ಕ್ಲಾಸ್ ಓದಿಯನ್ರುಳ್ಳ ಕೆಡೆಟ್ ಅತುಲ್ ಕುಮಾರ್ ಆಯ್ಕೆ ಆಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರೈಂಗಳ 134ನೇ ಪುಟ್ಟಿನ ನಾಳನ ಇಂದು ಪಲಾಕ 11 ಗಂಟೆಕ್ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಅರ್ಥಪೂರ್ಣವಾಯಿತು ಕೈಚತ್. ಅಂಬೇಡ್ಕರ್ ಅಯ್ಯಂಗಡ ಫೋಟೋಕ್ಕೂ ಪೂರ್ತಿ ಗೌರವ ಕಾರ್ಡ್ನ ಕೇಂದ್ರದ ಪ್ರಸಾರ ನಿರ್ವಾಹಕಿ ಎಂ ಶಕುಂತಲಾ ಅಯ್ಯಂಗ ತಕ್ಪರ್ನಿತು ಸಮಾಜತ್ರ ಕಟ್ಟಕಡೆರ ವರ್ಗ ಕರಡ ಮುಖ್ಯವಾಹಿನಿಕ ಅರ್ಥಬಪ್ಪ ಉದ್ದೇಶತ್ರ ಕೂಡ ಪೊಮ್ಮಕ್ಕಳ ಅಳಿತಕ್ಕೆ ಏರ ಮ್ಯಾನತ್ ಕೊಡ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಯ್ಯಂಗಡ ಸಂವಿಧಾನ ರಚನೆ ಸಮಾನತೆ ಸ್ವಾತಂತ್ರ್ಯ ಶೋಷಣೆಗೆ ಸಂಬಂಧಪಟ್ಟ ಅಕ್ರ ಬಗ್ಗೆ ತಕ್ಪರ್ನಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬದುಕು ಎಲ್ಲರಿಗೂ ಮಾದರಿ ಆಣುಂದು ಅಯ್ಯಂಗಣಿಚಿ. ಈ ನಾರತ್ ಕೇಂದ್ರತ್ರ ಪೆರಿಯ ಉದ್ಘೋಷಕಗಳನ್ನ ಸುಬ್ರಾಯ ಸಂಪಾಜ ಅಯ್ಯಂಗ ತಕ್ಪರ್ನಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಣಚಂಗಿ ದೇಶತ್ರ ಬೋಳಿಯಿಂದ ಅಣಿಚಿ. ನಾಪೋಕ್ಲು ಪಳೆಯ ತಾಲೂಕರ ಅಂಗನವಾಡಿ ಕಾರ್ಯಕರ್ತೆ ರಾಜ್ಯ ಸರ್ಕಾರತ್ರ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಪೊರ್